ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 9 ಜಿಲ್ಲೆಗಳಲ್ಲಿ ಕೈಗಾರಿಕಾ ಕಾರಿಡಾರ್ ನಿರ್ಮಿಸಲು ಕೇಂದ್ರ ಸರ್ಕಾರ ಒಲವು. ಮುಖ್ಯಮಂತ್ರಿ ಹುದ್ದೆಗಿಂತ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವುದೇ ಮೊದಲ ಗುರಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಶ್ವಬ್ಯಾಂಕ್ ರಿವಾರ್ಡ್ ಕಾರ್ಯಕ್ರಮದಡಿ ಕರ್ನಾಟಕ ದೇಶಕ್ಕೆ ಮಾದರಿ. ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆಗೆ ಹೆಚ್ಚಿನ ಅವಕಾಶ, ಸಭಾಪತಿ ಬಸವರಾಜ ಹೊರಟ್ಟಿ. ಹಾಗೂ ರೈತರಿಗೆ ಬೆಳೆ ಹಾನಿ ಪರಿಹಾರ ಒದಗಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಗ್ರಾಮಾಂತರಂಗ ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ ರೈತ ಬಾಂಧವರೇ, ಈ ದಿನದ ಗ್ರಾಮಾಂತರಂಗದಲ್ಲಿ ಶ್ರೀ ವಸಂತ ಅವರೊಂದಿಗೆ ಸಂದರ್ಶನ ಕೇಳೋಣ. ಅಡಿಕೆ ಬೆಳೆ ಅನುಭವ ಕುರಿತು, ನಂತರ ರೈತರಿಗೆ ಸಲಹೆ ಮತ್ತು ಕೆಲವು ಕೃಷಿ ಗೀತೆಗಳು. ಇದೀಗ ಶ್ರೀ ವಸಂತ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಎಂಬಿ ಹೈನಹಳ್ಳಿ ಗ್ರಾಮದ ರೈತರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ, ವಿಶ್ವನಾಥ ಅವರು. ನಮಸ್ಕಾರ ವಿಶ್ವನಾಥ ಅವರೇ. ನಮಸ್ಕಾರ, ಹೇಳಿ ಸರ್. ವಿಶ್ವನಾಥ ಅವರೇ, ನೀವು ಮೂಲತಃ ಕೃಷಿಕರು? ಹೌದು ಸರ್. ನಿಮ್ಮ ತಂದೆಯವರ ಕಾಲದಿಂದಲೂ ಏನೇನು ಕೃಷಿ ಇತ್ತು? ಕೃಷಿ ಮೊದಲೆಲ್ಲ ರೇಷ್ಮೆ ಎಲೆದೋಟ ಇತ್ತು ನಮ್ಮ ಅಪ್ಪರ ಅಫರಿನಲ್ಲಿ. ಅವರು ಹೋದ್ರು, ಹೋದ ತಕ್ಷಣ ನಮ್ಮ ಅಣ್ಣರು ಅಡಿಕೆ ಹಾಕಿ ಹೋದ್ರು ಒಂದು ಎಕರೆಯಲ್ಲಿ. ಅದು ಸೊಗಸಾಗಿ ಬಂದವು. ತದಾನಂತರ ಇತ್ತೀಚೆಗೆ ಒಂದು 4 ವರ್ಷಿಂಚೆ ನೀರು ಭಾಳ ಕುಂಠಿತಾಯ್ತು. ಅದಕ್ಕೆ 8 ಬೋರ್ ಹೊಡಿಸಿದೆ, ಆದರೂ ನೀರು ಸಕ್ಸಸ್ ಆಗಲಿಲ್ಲ. ಯಾವುದೋ ಒಂದು ಬುದ್ಧಿವಂತಿಕೆಯಿಂದ 1/2 ಇಂಚಿನ ವಾಲುಗಳು ತಂದು 3 ಲೈನ್ ಬಿಡ್ತಿದ್ದೆ. 3 ಲೈನ್ ಬಿಟ್ಟು ಅದು ಗಿಡ ಉಳಿಸ್ಕೊಂಡದ್ದು ನಾನು ಹೆಚ್ಚಿನ ಮಟ್ಟವಾಗಿ ನನ್ನ ಅದೃಷ್ಟ. ಹಂಗಾಗಿ ಇವತ್ತು ನಮ್ಮ ವಾತಾವರಣದಲ್ಲಿ ಆ ಗಿಡ ಉಳಿಸ್ಕೊಂಡೋದಕ್ಕೆ ನನಗೆ ಬಹುಮಾನ ಸಿಕ್ಕಂಗಾಯ್ತು. ಭಾಳ ಭಾಳ ಚೆನ್ನಾಗಾಯ್ತು. ಈಗ ವರ್ಷ 10,000 ರೂಪಾಯಿ ಆಯ್ತು. ಅದು ಅಡಿಕೆ ಇಳುವರಿ ಇಲ್ಲ. ಅದು ವ್ಯವಹಾರಸ್ಥ ಬಂದು ತಗೊಂಬಕ್ಕ ಅಯಮಯ ಮಾಡಿದೆ. ಹಂಗಾಗಿ ಏನಪ್ಪ ಇದು ನನ್ನ ಅದೃಷ್ಟ ಇದ್ದದ್ದಾಕತ್ತ ಬಿಡು ಅಂತ ಸುಮ್ಮನಾದೆ. ಅವು ಚಾಲಿ ಅಡಿಕೆ ನಾನು ನನ್ನ ಹೆಣ್ಮಕ್ಳಿಗೆ ಅವನ್ನ ಒಂದೊಂದು ಅಡಿಕೆ ಆರಿಸಿ ಅದು 12,000-13,000 ಆಯ್ತು. 13,000 ಆಯ್ತು. ತದನಂತರ ನೀರು ಪ್ರಿಪೇರ್ ಆಯ್ತು. ಪ್ರಿಪೇರ್ ಆಗಿ 75,000 ಆಯ್ತು. ತಿರ್ಗಾ ಮುಂದಿನ ವರ್ಷ, ಆ ವರ್ಷ ಮುಗೀತು. ತಿರ್ಗಾ 1.5 ಲಕ್ಷ ಕೇಣಿ ಕೊಟ್ಟೆ. ಆ ವರ್ಷ ಮುಗೀತು, 3 ಲಕ್ಷ ಆಯ್ತು. ತಿರ್ಗಾ ಮುಂದಿನ ವರ್ಷ 4,25,000 ಗುತ್ತಿಗೆ ಕೊಟ್ಟೆ. ತಿರ್ಗಿ ಈ ವರ್ಷ 6,500 ರೂಪಾಯಿ ಕಿಂಟಾಲ್ ಗಟ್ಟಲೆ ಕೊಟ್ಟಿದ್ದೇನೆ ಅಡಿಕೆ. ಎಷ್ಟು ಇಳುವರಿ ಆಯ್ತು ಸಲ? ಹಿಂದಿನೇ ಸರಿ ಗುತ್ತಿಗೆ ಕೊಟ್ಟಿದ್ದೆ, ಅದು ಲೆಕ್ಕ ನನಗೆ ಕನ್ಫರ್ಮ್ ಆಗಿಲ್ಲ. ಈ ಬಾರಿ ಇನ್ನು 1ನೇ ಕೊಯ್ಲು ಆಗಿದೆ. 12 ಕ್ವಿಂಟಲ್ 57 ಕೆಜಿ ಕೊಟ್ಟಿದ್ದೀನಿ. ಏನು ರೇಟ್ ಇದೆ ಈಗ? 6,300 ರೂಪಾಯಿ ಮಾತನಾಡ್ಕೊಂಡಿದ್ದೀವಿ. 12.5 ಕ್ವಿಂಟಲ್ 12 ಕ್ವಿಂಟಲ್ 57 ಕೆಜಿ 12.5 ಅನ್ಕೊಂಬಿಡಿ. 12 ಕ್ವಿಂಟಲ್ ಅನ್ಕೊಳ್ಳೋಣ. ಈಗ ಹೆಂಗೆ ಕ್ವಿಂಟಲ್ ಅದು? 6,300 ಅಂತ ಮಾತನಾಡಿದ್ದೀವಿ. 6,300. ಹೌದು ಸರ್. ಈಗ ಸಾಮಾನ್ಯವಾಗಿ 75,000 ಆಗ್ತದ ಮಾಲು? ಹೆಚ್ಚು ಕಮ್ಮಿ 80,000 ಲೆಕ್ಕ ಆಗ್ಬೋದು ಸರ್. ಆಜುಬಾಜು ಆಗ್ಬೋದು ಸರ್. ಈಗ ವರ್ಷದ ಕಟಾವ ಇದು? 1 ವರ್ಷದಲ್ಲಿ 4 ಕಟಿಂಗ್ ಬರ್ತಾವ ಸರ್. 4 ಕಟಿಂಗ್. ಇದಕ್ಕೆ ನೀವು 1 ಕಟಿಂಗ್ ಹೇಳ್ತಾರದ? ಈಗ ಫಸ್ಟ್ನೇ ಕಟಿಂಗು. ಫಸ್ಟಿಗೆ ಕೊನೆ ಹೊಡೆದದ್ದು ಫಸ್ಟಿಗೆ ಬರುತ್ತದೆ. ಎಷ್ಟು ತಿಂಗಳಿಗೊಮ್ಮೆ ಬರ್ತದೆ ಇದು? ಅದು 1.5 ತಿಂಗಳಿಗೆ ಆಜುಬಾಜು ಬರುತ್ತೆ ಸರ್. ಫಸಲಿಗೆ ಬಂದು ಒಂಬಳೆ ಹೊಡೆದು 6 ತಿಂಗಳು ಆಗುತ್ತೆ ಸರ್. 6 ತಿಂಗಳಿಗೆ ಕಟಿಂಗ್ ಬರುತ್ತೆ. ಫಸ್ಟ್ನೇ ಕಟಿಂಗು ಮಾಡಿ ತದಾನಂತರ ಒಂದೂವರೆ ತಿಂಗಳು ಎರಡು ತಿಂಗಳು ಆಗು ಸರ್. ಎರಡನೇ ಕಟಿಂಗ್? ಎರಡನೇ ಕಟಿಂಗ್. ತಿರು ಮೂರನೇ ಕಟಿಂಗು ಅದು ಎರಡು ತಿಂಗಳ ಲೆಕ್ಕ ಆಜ್ಬಾದ ಸರ್. ಒಟ್ಟಾರೆ ವರ್ಷಕ್ಕೆ ನಾಲ್ಕು ಕಟಿಂಗ್ ಬರ್ತದೆ. ನಾಲ್ಕು ಕಟಿಂಗ್ ಮಾಡ್ತಾರೆ. ಒಂದು ಕಟಿಂಗಿಗೆ 80,000 ರೂಪಾಯಿ ನಿಮ್ಗೆ ಆದಾಯ ಸಿಕ್ಕಿದೆ. ಅದು ಆದಾಯ ಬರ್ತದೆ. ಆದಾಯ ಇದೆ. ಸರಾಸರಿ ಅಂದ್ರೆ ಸುಮಾರು 3 ಲಕ್ಷ ರೂಪಾಯಿ ಅಡಿಕೆ ನಿಮ್ಗೆ ಆದಾಯ ಬರೋದು ಆಗ್ಬಹುದು ಸರ್. 3 ಲಕ್ಷ ಮೇಲೆ ಆಗ್ಬಹುದು. ಖರ್ಚೇನ್ ಬರುತ್ತೆ ಅಡಿಕೆ ಬೆಳೆಗೆಲ್ಲ? ಏನು ಇನ್ವೆಸ್ಟ್ಮೆಂಟ್ ಹಾಕಿಲ್ಲ ಸರ್. ಈ ವರ್ಷ ಗೊಬ್ಬರ ಹಾಕಿದೀನಿ, ಹಾಕ್ಬೇಕು ಸರ್. ಈಗ ನಾವು ಬಹಳ ಗೊಬ್ಬರನು ಹಾಕಿಲ್ಲ. ಫಲವತ್ತತೆ ನೆಲ ಇದೆ, ಅದರಲ್ಲಿ ಗರಿ ಗಪ್ಪಡೆ ಬಿದ್ದವನ ಕಟಿಂಗ್ ಮಾಡಿ ಅದನ್ನ ಗೊಬ್ಬರ ಮಾಡ್ತೀನಿ ಸರ್. ಮಲ್ಚಿಂಗ್ ಮಾಡ್ತೀನಿ. ಮಲ್ಚಿಂಗ್ ಮಾಡಿ ಹೊದಿಕೆ ಮಾಡುದು. ಹೊದಿಕೆ ಮಾಡಿ ಅದು ನೀರು ಸಿಂಪ್ಲರ್ ಮಾಡಿದ್ದೀನಿ ಸರ್. ಸಿಂಪ್ಲರ್ ಅನೇನೇನೆ ಎಲ್ಲ ಸಿಂಗ್ಸಿ ಅದು ಕೊಳ್ತು, ರೀ ಕಾಂಪೋಸ್ಟ್ ಆಗುತ್ತೆ ಸರ್. ಆಗುತ್ತೆ ಅದು. ಹೌದು ಸರ್. ಸೊ ಅಂದ್ರೆ ನಿಮ್ಗೆ ಬೇರೆ ಗೊಬ್ಬರದ ಖರ್ಚು ಇಲ್ಲ? ಬೇರೆ ಗೊಬ್ಬರ ಖರ್ಚು ಅನಾವಶ್ಯ ಸರ್. ಇಲ್ಲ ನಾವು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಇಳುವರಿ ಚೆನ್ನಾಗಿ ಬರ್ತದೆ. ಅದರಲ್ಲಿ ನಾವು ಗಿಡಗಳು ಹಾಕಿದಲ್ಲಿ ಅದು ಡಿಫ್ರೆನ್ಸ್ ಮಾಡಿ ಹಾಕ್ಬಿಟ್ರು ಸರ್. ರೂಟ್ರು ಮತ್ತೆ ನೇಗಿಲು ಹೊಡಿಯಕ್ಕೆ ಅಸಾಧ್ಯ. ವಿಶ್ವನಾಥ್ ಅವ್ರೆ, ಈ ಅಡಿಕೆ ಬೆಳಿಬೇಕಂತಕ್ಕಂಥ ಪ್ರೇರಣೆ ಯಾವಾಗಾಯ್ತು? 96ನೇ ಇಸ್ವಿಯಲ್ಲಿ ನಮ್ಮ ಅಣ್ಣರೇ ವಿಜಯ ಅಂಗಡಿ ಅಂತ ಆಕಾಶವಾಣಿಗೆ ಅದಾರ ಸರ್. ಅವರೇ ನಮಗೆ ಸಸಿಗಳು ತಂದು ಕೊಟ್ಟು ಹಾಕ್ಸಿ ಕೊಟ್ಟು ಹೋದ್ರು ಸರ್. ಹಾಕ್ರಪ್ಪ ಚೆನ್ನಾಗಿ ಬೆಳೀರಪ್ಪ ಚೆನ್ನಾಗಿ ಇದಾಗ್ರಿ ಅಂತಂದು ಅವರೇ ಪ್ರೇರಣೆ ಮಾಡಿ ಕೊಟ್ಟು ಹೋದ್ರು. ನಿಮ್ಗೆ ಆಸಕ್ತಿ ಇತ್ತ ಅಡಿಕೆ ಮಾಡೋಣ? ನಾನು ಅವಾಗ ಸಣ್ಣ ಸರ್, ಅವಾಗ ಅಷ್ಟು ತಿಳುವಳಿಕೆ ಕಮ್ಮಿ. ಆದ್ರೂ ಇವತ್ತು ಅವ್ರ ನೆನ್ಸ್ಕೊಂಡು ಊಟ ಮಾಡ್ಬೇಕು. ಬಹಳ ಸೊಗಸಾಗಿ ಚಂದವಾಗಿದ್ದ ಸರ್ ಗಿಡ, ಒಳ್ಳೇದಾಯ್ತು ಸರ್. ಆಗ ಹಾಕಿರೋ ಗಿಡಗಳೇ ಆಗಿ 96ನೇ ಇಸ್ವಿಯಲ್ಲಿ ಹಾಕಿದ್ವಿ. ತಿರ್ಗಿ ಇತ್ತೀಚೆಗೆ ಒಂದು 4 ವರ್ಷ ಹಿಂಚೆ ಗಿಡ ಹೋದ್ವು. ಅವು ಹೋಗಿ ಸಸಿ ಇಟ್ಟಿದ್ವಿ ಸರ್. ಒಂದು 70 ಸಸಿ ಹೋಗಿದ್ವು. ಅಡಿಕೆ ಕೊಯ್ಯಕ್ ಬಂದವರು ಅವರು ನಾಟಿ ಮಾಡಿದ್ವಿ ಅಂತಂದ್ರು ಸರ್ ನರ್ಸರಿ ಪಾಕೆಟ್ ನಲ್ಲಿ. ಅವನು ತಾಮಂದು ನಾನು ನನ್ನ ಮಕ್ಕಳು ಇಬ್ರು ಸೇರಿ ಹಾಕಿದ್ ಸರ್. ಈಗ ಅವು ಇನ್ನೊಂದು 1-2 ವರ್ಷ ಹೋದ್ರೆ ಫಸಲಿಗೆ ಅವು ಶುರುವಾಗ್ತಾವ ಸರ್. ಅವು ಶುರುವಾಗ್ತವೆ. ಹೌದು ಸರ್. ಈಗ ಅಡಿಕೆ ಲಾಭದಾಯಕ ನಿಮ್ಮ ದೃಷ್ಟಿಯಲ್ಲಿ? ಹೌದು ಸರ್, ಲಾಭದಾಯಕ. ನಿರ್ವಹಣೆ ಬಗ್ಗೆ ಮಾತಾಡಿ. ಸ್ಟಾರ್ಟಿಂಗ್ ಲಿಂದ ನೀವು ಅಡಿಕೆ ಸಸಿ ನಾಟಿ ಮಾಡಿದಾಗ್ಲಿಂದ ಏನೇನು ನಿರ್ವಹಣೆ ಮಾಡ್ತಾ ಬಂದಿದ್ರಿ? ಅಡಿಕೆಯಲ್ಲಿ ಹುಲ್ಲು ಮತ್ತೆ ನೀಟಾಗೆ ನೀರು ಗೊಬ್ಬರ ಹುಲ್ಲಿಲ್ದಂಗ ಕಾಪಾಡ್ಬೇಕು ಸರ್. ಆದಷ್ಟು ಮೆತ್ತ ನೆಲಕ್ಕೆ ಹಾಕಿದರೆ ಅಡಿಕೆ ಬಂಪರ್ ಫಸಲು ಕೊಡುತ್ತದೆ. ಬೆದಲು ಕಲ್ಲು ಜಮೀನಿಗೆ ಹಾಕಿದರೆ ಫಲವತ್ತತೆ ಕಮ್ಮಿ ಇರುತ್ತೆ, ಗಿಡ ಬೇಗ ಬರಲ್ಲ. ಮತ್ತೆ ನೀರಿಂದು ಆಜುಬಾಜು ನೋಡ್ಕೊಂಡು ನಾವು ಮುಂದೆ ಅನ್ನ ತಲೆಗಿಟ್ಕೊಂಡು ಮಾಡ್ಬೇಕು ಸರ್. ನೀರು ಇಷ್ಟಂತ ಬೇಕೇ ಬೇಕು. ನೀರು ಅದಕ್ಕೆ ಇರ್ಲೇಬೇಕು ಸರ್. ಈ ಮನುಷ್ಯನಿಗೆ ನೀರು ಹೆಂಗ ಹಂಗ, ಮನುಷ್ಯನ ನೀರಿಲ್ಲ ಅಂದ್ರೆ ಅದು ಸತ್ವ ಕಣಲ್ಲ ಅಂತ. ಹಂಗ ಅಡಿಕೆ ನೀರಿದ್ರೆ ಅದು ಗುಣಮಟ್ಟವಾಗಿ ಬರುತ್ತೆ, ಬೆಳೆಯುತ್ತೆ, ಫಸಲು ಕೊಡುತ್ತೆ. ನೀರು ಹೇಗೆ ಕೊಡ್ತೀರಿ ನೀವು? ನೀರು ಸಿಂಪ್ಲರ್ ಸರ್, ಡ್ರಿಪ್ ಇರಿಗೇಷನ್ ಇಲ್ಲ ಸರ್, ಮೈಕ್ರೋ ಸಿಂಪ್ಲರ್ ಸರ್. ಅದೇ ಅವ್ರ ಅಣ್ಣರನು ಅದನ್ನ ಪ್ಲಾನ್ ಮಾಡಿ ಹಿಂಗ್ ಮಾಡ್ರಪ್ಪ ಅಂತಂದ್ರು. ಅದನ್ನ ತೊಡ್ಸ್ಕೊಂಡು ನಾನು ನಮ್ಮ ಮಳೆಯ ಮಾಡಿದ್ವಿ. ಈಗ ಅದೇ ಅದನ್ನ ಪರ್ಮನೆಂಟ್ ಆಗಿ ಸರ್. ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಅದು. ಹೌದು ಸರ್. ಈಗ ಒಂದು ಈಗ ಸುಮಾರು ನೀವು ಒಂದು 4 ಎಕರೆಯಲ್ಲಿ ಅಡಿಕೆ ತೋಟ ಮಾಡ್ತಾ ಇದ್ದೀರಿ? 4 ಎಕರೆ ಅಲ್ಲ ಸರ್, ಒಂದು ಕಾಲು ಒಂದು ಇದ್ದದ್ದು ಅಡಿಕೆ, ಇದು ತೆಂಗು, ಮತ್ತೆ ಆ ಕಡೆ ಸುಬಬುಲ್ ಇತ್ತು ಸರ್. ಅದು ತೆಂಗಿನಲ್ಲಿ ಸುಬಬುಲ್ ಬೆಳೆದು ಎಮ್ಮರವಾಗಿ ಬೆಳೆದ್ಬಿಡ್ತು ಸರ್. ಮೊನ್ನೆ ಎಲ್ಲ JCB ತಗೊಂಡು ಅದನ್ನೆಲ್ಲ ತೆಗ್ಸಿದ್ ಸರ್. ತೆಂಗಿನ ಮರಗಳು ಎಷ್ಟಿದಾವೆ? ತೆಂಗಿನ ಮರಗಳು ಒಂದು 100 ಲೆಕ್ಕ ಇದ್ದು ಸರ್, 60 ಲೆಕ್ಕ ಇದಾವೆ ಸರ್. ಅದು ನೀರು ಹೋಗಿ ಒಂದು 40 ಲೆಕ್ಕ ಫಿನಿಶ್ ಆದವು. ಎಷ್ಟು ವರ್ಷ ಆಯ್ತು ಅವುಗಳನ್ನ ಹಾಕಿ? ಅವೆಲ್ಲ ಹಾಕಿ 25-30 ವರ್ಷ ಆಯ್ತು ಸರ್. ಈಗ ನಿರಂತರವಾಗಿ ಒಂದು ಆದಾಯ ಕೊಡ್ತಾ ಇದಾವೆ? ಈಗ ಪರ್ವಲ್ ಸರ್ ಆದಾಯ ತೆಂಗಿನಲ್ಲಿ ಕೊಬ್ಬರಿಯಲ್ಲಿ ಕುಂಠಿತ ಆಗಿದೆ ಸರ್. ಏನು ಅಡಿಕೆ ಚಾಲ್ತಿ ಇದೆ, ರೇಟನು ಚೆನ್ನಾಗಿದೆ. ತೆಂಗು ಏನ್ ಮೀಡಿಯಂ ಸರ್, 10 ರೂಪಾಯಿ ಅಲ್ಲಿಗೆ ಸುಸ್ತು ಹೊಡೆದ ಸರ್. ಅಡಿಕೆ ಬೆಳೆಗೆ ಏನ್ ಸಮಸ್ಯೆಗಳು ಕಾಡ್ತವೆ? ಈಗ ಒಂದು 10 ವರ್ಷ ಹಿಂಚೆ ಮಂಗನ ಕಾಯಿಲೆ ಇದ್ದಂಗ ಎಲ್ಲ ಎಲೆ ಎಲ್ಲ ಒಣಗಿದಂಗಾಗವು. ಅದಕ್ಕೆ ನಾವೇನು ಫ್ರೇ ಮಾಡಲಿಲ್ಲ, ಏನಿಲ್ಲ. ತಿರುಗಿ ಒಂದು 2 ವರ್ಷ ಮೇಲೆ ಮೇಲೆ ಸಾವಯವ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ. ಅದು ತನ್ನಟ್ಟಿಗೆ ತಾನೇ ಪರಿಹಾರ ಆಯ್ತು ಸರ್. ಅದು ಏನು ನಾವು ಮೆಡಿಸಿನ್ ಏನು ಕೊಟ್ಟಿಲ್ಲ, ಚೆನ್ನಾಗಾಯ್ತು ಸರ್. ಈಗೇನೋ ರೋಗ ರುಜಿನ ಇಲ್ಲ. ಅಡಿಕೆಗೆ ಮರಕ್ಕೆ ಅಥವಾ ಅದಕ್ಕೆ ಆರೈಕೆಗೆ ಅಥವಾ ಅದಕ್ಕೆ ಗಿಡಗಳಿಗೆ ಸತುವು ಬೇಕಂದ್ರೆ ಬೇರೆ ಏನಾದರೂ ಹೊರಗಡೆಯಿಂದ ಗೊಬ್ಬರಗಳು ಔಷಧಿಗಳು ಬೇಕಾಗ್ತದ? ಸಾವಯವ ಗೊಬ್ಬರ ಹಾಕ್ಬೋದು ಸರ್, ಸಗಣಿ ಗೊಬ್ಬರ. ಮತ್ತೆ ಈಗ ಮಣ್ಣು ಬೇರೆ ಕಡೆಯಿಂದ ಫಲವತ್ತಾದ ಮಣ್ಣು ಎರಿಸಿದ್ರೆ ಉತ್ತಮ. ಮತ್ತೆ ಮಲ್ಚಿಂಗು ಸೇದೆ ಸೇಪಡೆ ಗಿಡಕ್ಕೆ ಹಾಕಿದರೆ ಅದು ತನ್ನಷ್ಟು ತಾನೇ ನೀರಿನಿಂದ

ಅವು ತರಕಾರಿಗೆ ಈಗ ಮೆಡಿಸಿನ್ ನೋಡಿಬೇಕು ಒಬ್ಬಂಟಿಗೆ. ಕೂಲರ್ದು ಸಮಸ್ಯೆ ಇದೆ, ಯಾಕೋಟು ಸಮಸ್ಯೆ ಅಂತಂದು ನಾ ಸುಮ್ಮನೆ ಆಗ್ಬಿಟ್ಟೀನಿ ಸರ್. ನಿಮ್ಮ ಕೃಷಿಯಲ್ಲಿ ಯಾವ ಯಾವ ಕೆಲಸಗಳಿಗೆ ಕೂಲಿ ಕಾರ್ಮಿಕರ ಅಗತ್ಯ ಬೀಳ್ತದೆ? ಕೂಲಿ ಕಾರ್ಮಿಕರು ಅಗತ್ಯ ಅಂದ್ರೆ ಬಿತ್ತಕಾರ, ಮತ್ತೆ ಕಾಸಿಗೆ ಕಳೆ, ಮತ್ತೆ ಕೊಯ್ಯಕಾರ, ತೆನೆ ಮುರಿಯಕಾರ ಸಮಸ್ಯೆ ಇದೆ ಸರ್, ಕೂಲರ್ ಅವಶ್ಯಕತೆ ಇದೆ. ರಾಸಾಯನಿಕ ರಸಗೊಬ್ಬರಗಳು ಇವುಗಳ ಬಳಕೆ ಪ್ರಮಾಣ ಎಷ್ಟಿದೆ ನಿಮ್ಮಲ್ಲಿ? ಸಾಧಾರಣ ಇದೆ ಸರ್, ಒಂದು ಕಾಲ್ಭಾಗ ಲೆಕ್ಕ ಇದೆ ಸರ್. ಯಾವ್ಯಾವ್ದಕ್ಕೆ ಬಳಸ್ತೀರಿ ಹೆಚ್ಚಾಗಿ ನೀವು? ಈಗ ಮೆಕ್ಕೆಜೋಳಕ್ಕೆ ಹಾಕ್ತದೀನಿ ಸರ್, ಮೆಕ್ಕೆಜೋಳಕ್ಕೆ ಹಾಕಿದ್ರೆ ಅದು ಒಂದು ಸ್ವಲ್ಪ ಗುಣಮಟ್ಟ ಬರುತ್ತೆ. ಶೇಂಗಕ್ಕೆ ಒಂದು ಚೀಲ ಹಾಕಿದ್ದೀನಿ ಸರ್, ಮೆಕ್ಕೆಜೋಳಕ್ಕೆ ಒಂದು ಚೀಲ ಎರಡು ಚೀಲ ಹಾಕಿದ್ದೀನಿ ಸರ್, ಮತ್ತೆ ವೀರ್ಯ ಒಂದು 6 ಚೀಲ ಕೊಟ್ಟಿದ್ದೀನಿ ಸರ್. ಆದರೂ ಈ ಸರಿ ಗುಣಮಟ್ಟ ಇಲ್ಲ, ಅದ್ರ ರೋಗ ಬಂದಿದೆ. ಈಗ ವಿಶ್ವನಾಥ್ ಅವರು ಸಂಪೂರ್ಣವಾಗಿ ಕೃಷಿ ಮೇಲೇನೆ ಅವಲಂಬಿತರು? ಅವನೇನು ಸರ್, ಬೇರೆ ಯಾವುದೋ ವ್ಯವಹಾರಗಳು, ವ್ಯವಹಾರಗಳು ಇಲ್ಲ ಸರ್, ಅಂಗಡಿ ಬೇರೆ ಆದಾಯದ ಮೂಲಗಳು ಬೇರೆ ಏನಿಲ್ಲ, ಯಾವುದು ಇಲ್ಲ ಸರ್. ನಮ್ಮ ಜಮೀನು ಆಯ್ತು, ನಮ್ಮ ಬದುಕು ಜಮೀನು. ಅಂದ್ರೆ ಒಂದು ಕೃಷಿಯಿಂದ ಒಂದು ಕುಟುಂಬ ಆರ್ಥಿಕವಾಗಿ ಸದೃಢವಾಗಿರಬಹುದು? ಇರ್ಬೋದು ಸರ್, ಅವರು ಟ್ಯಾಲೆಂಟ್ ಇದ್ದು. ನಾವು ಈಗ ತೋಟಗಾರಿಕೆ ಮಾಡಿ ಮತ್ತೆ ಅರಣ್ಯ ಗಿಡಗಳು ಹಾಕ್ಬೋದು, ಇನ್ನ ಮೇಲೆತ್ವ ಆಗ್ಬೇಕಂದ್ರೆ ಬೆಳಿಬೋದು ಸರ್. ಒಟ್ಟು ನೀರು ಮೂಲ, ನೀರು ಮೂಲ, ಅವನ ಆಸಕ್ತಿ ಮೂಲ ಇದ್ರೆ ಬೆಳೀತಾ ಬೆಳೀತಾ ಬೆಳೀತಾ ದೊಡ್ಡದಾಗ್ಬೋದು ಸರ್. ಈಗ ಸಾಮಾನ್ಯವಾಗಿ ಇತ್ತೀಚೆಗೆ ತಜ್ಞರು ಹೇಳ್ತಾ ಇದ್ದಾರೆ ಏನು ಅಂದ್ರೆ, ಮಣ್ಣನ್ನು ಪರೀಕ್ಷೆ ಮಾಡಿಸ್ಕೊಳ್ಳಿ, ನೀರಿನ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್. ನೀವು ಈ ಬಗ್ಗೆ ಯಾವುದಕ್ಕೆ ಮುಂದಾಗಿದ್ರಿ? ಮಣ್ಣು ಪರೀಕ್ಷೆ ಮಾಡಿಸಿಲ್ಲ ಸರ್, ಮಾಡಿಸ್ಬೇಕು. ಅದು ಮಾಡಿಸ ಯಾರು ಅವರು ಬಂದಿಲ್ಲ, ನಾವು ವಿಚಾರ ತಗೊಂಡಿಲ್ಲ ಸರ್ ತಲೆಗೆ. ಬಂದ್ರೆ ನಮಗೆ ಚೆನ್ನಾಗ ಅಂತಂದು ನಾವು ಇಷ್ಟಪಡ್ತೀವಿ. ನಾವು ಮಣ್ಣು ವಿಜ್ಞಾನಿಗಳು ಯಾರು ನಮಗೆ ಸಂಪರ್ಕ ಮಾಡಿಲ್ಲ, ಅದು ನಮಗೆ ತೊಡ್ಸಕ ನಾವು ಮಣ್ಣು ಪರೀಕ್ಷೆ ಮಾಡಕ್ಕೆ ಕೊಟ್ಟಿಲ್ಲ. ಹಂಗಾಗಿ ಈ ಹಿಂದೆ ಯಾವಾಗಾದ್ರೂ ಮಾಡಿಸಿದ್ರ? ಒಂದ್ಸರಿ ಮಾಡಿಸಿದ್ವಿ ಸರ್, ಅದು ಅಣ್ಣಾರು ತೆಗೆದುಕೊಂಡು ಹೋಗಿದ್ರು, ಅವ್ರೇನೋ ಕಮ್ಮಿದೆ ಗೊಬ್ಬರ ಹಾಕಪ್ಪ ಅಂತ ಹೇಳಿದ್ರು, ಹಾಕಿದ್ವಿ, ಪರವಲ್ಲ ಸರ್, ಮಾಹಿತಿ ಸಿಕ್ತು, ಹಾಕಿದ್ವಿ. ಒಳ್ಳೇದು ವಿಶ್ವನಾಥ್ ಅವರೇ, ಬಹಳ ಮುಖ್ಯವಾಗಿ ಅಡಿಕೆ ಬೆಳೆಗಾರರು ನೀವು. ಹೌದು ಸರ್. ಜೊತೆಗೆ ಶೇಂಗಾ ಮೆಕ್ಕೆಜೋಳ ಬೆಳೀತಾ ಇದ್ದೀರಾ? ಹೌದು ಸರ್. ತೆಂಗು ಹಾಕೊಂಡಿದ್ದೀರಿ? ಹೌದು ಸರ್. ನಿಮ್ಮ ಭಾಗದಲ್ಲಿ ಎಲೆ ಬೆಳೆಗಾರರು ಇದ್ದಾರೆ, ನೀವು ಆ ಪ್ರಯೋಗ ಮಾಡಿದ್ದೀರಾ? ಹೇಗೆ ಪ್ರಯೋಗ? ನಮ್ಮ ಮೊದಲು ನಾವು ಸಣ್ಣರಿದ್ದಾಗ ಎಲೆ ತೋಟ ಒಂದು 1 ಎಕರೆ ಇತ್ತು ಸರ್. ಅದು ಅವಾಗ ಬೇಡಿಕೆನೇ ಇದ್ದಿಲ್ಲ, ಒಂದು ಕಟ್ಟಿ 2 ರೂಪಾಯಿ 3 ರೂಪಾಯಿ, ಈಗ ಒಂದು 40 ವರ್ಷ ಹಿಂಚೆ. ನಾನು ಸಣ್ಣನು ಅವಾಗ ಕೂಲಿ ಆಳು ಬರೋದು ಸಮಸ್ಯೆ, ಬಳ್ಳಿ ಎಲ್ಲ ಬಿದ್ದು ಅದೆಲ್ಲ ಕಿತ್ಕೊಂಡ್ಬಿಡೋದು, ಅದು ಅಲ್ಲೇ ದಲ್ಲಿಗೆ ಹಾಕೋದಿಲ್ಲ ಸರ್. ಆ ಜಿಗುಪ್ಸೆಯಿಂದ ಎಲೆ ತೋಟ ಸಮಸ್ಯೆ ಬೇಡಪ್ಪ ಅಂತ ತೆಗೆದ್ರು. ಇವತ್ತಿನ ಮಟ್ಟದಲ್ಲಿ ಮೊನ್ನೆ ಭೀಮ ಸಮುದ್ರ ಒಬ್ಬ ರೈತ ಹೇಳ್ದಾತ, 1 ಎಕರೆಗೆ 10 ಲಕ್ಷ ರೂಪಾಯಿ ಆಗೈತಪ್ಪ ನಂದು ಎಲೆ ತೋಟ ಅಂತ ಹೇಳಿದ. ಅದು ನನಗೆ ಆಶ್ಚರ್ಯ ಆಗ್ಬಿಡ್ತು. ಅದು ಮಾಡೋರಿಗೆ ತಲೆ ಇರಬೇಕು, ಅವನ ಆಸಕ್ತಿ ಇರ್ಬೇಕು ಎಲೆ ತೋಟ ಅಂದ್ರೆ. ಹಂಗಾಗಿ ಅದು ಎಲೆ ತೋಟ ಒಲಿಮೆ ಸರ್, ಎಲ್ಲರಿಗೂ ಒಲಿಯಲ್ಲ ಅನಿಸ್ತತೆ, ಅದು ಒಲಿಮೆ ಸರ್. ಹಂಗಾಗಿ ಎಲೆ ತೋಟ ಮೇಲೆ ನಾವು ಆಸಕ್ತಿ ಇಲ್ಲ, ಅದು ಎಲೆ ತೋಟ ಆದಾಯನೂ ಇದೆ ಸರ್. ಆದಾಯ ಅಂತೂ ಇದೆ, ಆದಾಯ ಇದೆ ಸರ್, ಫುಲ್ ಆದಾಯ. ನೀವು ಪ್ರಯತ್ನ ಮಾಡಿಲ್ಲ? ಪ್ರಯತ್ನ ಮಾಡಿಲ್ಲ ಸರ್. ಈಗ ವಿಶ್ವನಾಥರು ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ಯಾರ್ಯಾರು ಇದ್ದೀರಾ ಈ ಕೃಷಿಯಲ್ಲಿ, ಯಾರ್ಯಾರು ಏನೇನು ಪಾತ್ರ ನಿರ್ವಹಿಸ್ತಾ ಇದ್ದಾರೆ, ನಿಮ್ಮ ಪಾತ್ರ ಏನು? ನಮ್ಮ ಪಾತ್ರ ಎಲ್ಲ ನಮ್ಮ ಹೆಣ್ಮಕ್ಳು ನಾನು ಪಾತ್ರ ವಹಿಸ್ತೀವಿ ಸರ್. ಈಗ ನಮ್ಮ ತಾಯಿ ಇದಾರೆ ಸರ್, ಅವ್ರ ಪಾಪ ನಡಿಯೋಕ್ಕಾಗಲ್ಲ, ಮನೆಯಲ್ಲಿ ಇರ್ತಾರೆ. ನನ್ನ ಮಕ್ಕಳೂ ಅವರು ಬರ್ರಿಯಪ್ಪ ಅಂತಂದು ಕರ್ಕೊಂಡು ಆಸಕ್ತಿ ಕೊಡ್ತೀನಿ. ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ನಮ್ಮ ಹೆಂಗಸರು ಅವರು ನನ್ನ ಜೊತೆ ಬಾ ಅಂತ ಕರ್ಕೊಂಡು ಹೋಗ್ತೀನಿ, ನಿಭಾಯಿಸ್ಕೊಂಡು ಹೋಗ್ತೀವಿ ಸರ್, ಮಾಡ್ಕೊಂಡು ಹೋಗ್ತೀವಿ ಸರ್. ಮಕ್ಕಳಿಗೆ ಕೃಷಿ ಬಗ್ಗೆ ಆಸಕ್ತಿ ಇದೆಯಾ, ಅಥವಾ ಆಸಕ್ತಿ ಮೂಡಿಸುವಲ್ಲಿ ನಿಮ್ಮ ಪಾತ್ರ ಏನು, ಹೇಗೆ ನಡೀತಾ ಇದೆ? ಆಸಕ್ತಿ ಮೇನು ನಮ್ಮ ಪಾತ್ರ ವಹಿಸ್ಬೇಕು ಸರ್, ಮಕ್ಕಳಿಗೆ ಕೊಡ್ಬೇಕು. ಅವರು ಒಬ್ಬನಿಗೆ ಇದೆ, ಒಬ್ಬನಿಗೆ ಸ್ವಲ್ಪ ಇಲ್ಲ ಸರ್ ಆಸಕ್ತಿ, ಆದ್ರೆ ಕೊಟ್ಕೊಂಡು ಹೋದಂಗೆಲ್ಲ ಚೆನ್ನಾಗ. ಎಷ್ಟನೇ ವಯಸ್ಸಿದೆ ಅವ್ರಿಗೆ? ಈಗ 14 ವರ್ಷ ಒಬ್ಬನಿಗೆ, ದೊಡ್ಡ ಮಗ 3 ಇದ್ದಾರೆ. ಒಳ್ಳೇದು ವಿಶ್ವನಾಥ್ ಅವರೇ, ಇದುವರೆಗೂ ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗದಲ್ಲಿ ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಅದರಲ್ಲೂ ವಿಶೇಷವಾಗಿ ಅಡಿಕೆ ಬೆಳೆಯೋದ್ರಿಂದ ಆರ್ಥಿಕ ಆದಾಯ ಹೆಚ್ಚು ಇದೆ ಅನ್ನುವಂಥದ್ದು ನಿಮ್ಮ ಅನುಭವ ಹೇಳ್ತಾ ಇದೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮೆಲ್ಲ ರೈತರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೂ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆ ಅನುಭವ ಕುರಿತು

ರೆಡಿಯಾಗಿದೆ ನಮ್ಮ ಮನಸ್ಸು ಆಡಲು ಈ ಸ್ಪೇಸು. ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ